ಅದರಲ್ಲಿ ನಾವೀಗ 1.5 ಎಕರೆ ಜಮೀನಿನಲ್ಲಿ ಮಾತ್ರ ಸಾಗುವಳಿ ಮಾಡ್ತಿದ್ದು, ಇನ್ನು ಬಾಕಿ ಉಳಿದ ಜಮೀನಿನಲ್ಲಿ ಅಡಿಕೆ ಕೃಷಿ ಅವಲಂಬನೆ ಮಾಡಿ 20 ವರ್ಷ ಕಳೆದಿದೆ. ಅಡಿಕೆಯನ್ನು ಫಸಲು ಈಗಾಗಲೇ ಕುಯ್ತಾ ಇದ್ವಿ. ಇನ್ನು ಈಗಾಗಲೇ 2.5 ಎಕರೆ ಜಮೀನಿಗೆ ಹೊಸದಾಗಿ ಅಡಿಕೆ ಕೃಷಿ ಮಾಡಿದ್ದು, ಅದು ಈಗ ತಾನೇ ನೆಟ್ಟಿದ ಗಿಡ ಫಸಲಿ ಬರೋ ಮಟ್ಟದಲ್ಲಿದ್ದಾವೆ. ಕಾಫಿ ಯಾವುದು ತಳಿ? ಅರೇಬಿಕಾ ಮತ್ತು ರೋಬಸ್ಟಾ. ಅರೇಬಿಕಾದಲ್ಲಿ ಯಾವುದು ಹೇಳ್ತೀರಾ? ಚಂದ್ರಗಿರಿ ಸೆಲೆಕ್ಷನ್ 6-9 ಈ ತರ 795 ಚಂದ್ರಗಿರಿ. ನಾವೀಗ ರೋಬಸ್ಟಾದಲ್ಲಿ ಡಾರ್ಪ್ ಅಂತ ತಳಿ ಬಂದಿದ್ದಲ್ಲ, ಅದನ್ನ ಮಾಡ್ತಾ ಇದ್ವಿ. ಅದು ಚೆನ್ನಾಗಿ ಇಳುವರಿ ಕೊಡ್ತಾ ಇದೀಗ, ಅದೀಗಾಗಲೇ ಸುಮಾರು ಫಸಲಿ ಬಂದಿದೆ. ಈಗ ಒಟ್ಟು ಕಾಫಿಯ ವಿಸ್ತೀರ್ಣ ಎಷ್ಟಿದೆ? 10 ಎಕರೆ ಇದೆ. 10 ಎಕರೆಯಲ್ಲಿ ಕಾಫಿ, ಕಾಳು ಮೆಣಸು ಮತ್ತೆ ಅಡಿಕೆನೂ ಇದೆಯಾ ಅಥವಾ ಪ್ರತ್ಯೇಕವಾಗಿದೆಯಾ? ಪ್ರತ್ಯೇಕವಾಗಿದೆ. ಅದರಲ್ಲಿ ಮಧ್ಯೆಲ್ಲ ಕಿತ್ತಲೆ ಇದೆ, ಉಪ ಬೆಳೆಯಾಗಿ ಮೆಣಸು ಸಮೇತ ಇದೆ. ಕಾಫಿ ತೋಟದಲ್ಲಿ ಕಿತ್ತಲೆಯನ್ನು ಹಾಕೊಂಡಿದ್ದೀರಲ್ವ? ಹೌದು. ಎಷ್ಟು ಕಿತ್ತಳೆ ಗಿಡಗಳಿದ್ದಾವೆ ಮತ್ತೆ ಎಷ್ಟು ವರ್ಷ ಆಯ್ತು, ಇಳುವರಿ ಹೇಗೆ ಬರ್ತಾ ಇದೆ? ಈಗ ಒಂದು 5-6 ವರ್ಷದಿಂದ ಫಸಲಿ ಬರಿದೆ, ಅದು ವರ್ಷ ವರ್ಷ 1-1.5 ಲಕ್ಷ, ಈ ವರ್ಷ 75,000 ರೂಪಾಯಿ ಕೊಟ್ಟಿದೆ. ಗಿಡಗಳು ಚೆನ್ನಾಗಿರ್ಲಿಕ್ಕೆ ಏನು ಕೆಲಸ ಮಾಡಿದಿರಿ? ಸ್ಪ್ರೇ ಮಾಡ್ತೀವಿ, ಅಲ್ಲಿಂದ 2-3 ಸರಿ ತೋಟಕ್ಕೆ ಗೊಬ್ಬರ ಕೊಟ್ಟಾಗ ಅದಕ್ಕೂ ಗೊಬ್ಬರ ಕೊಡ್ತೀವಿ, ಮತ್ತೆ ಮಿಶ್ರ ಗೊಬ್ಬರವಾಗಿ ಧನ್ಯದ ಕೊಟ್ಟಿಗೆ ಗೊಬ್ಬರವನ್ನು ಸಹ ಅದಕ್ಕೆ ಸಿಂಪಡಿಸ್ತೀವಿ. ಸಗಣಿ ಗೊಬ್ಬರನು ಹಾಕ್ತೀರಿ, ಈ ಕಡೆ ರಾಸಾಯನಿಕ ಗೊಬ್ಬರವನ್ನು ಕೊಡ್ತೀರಿ, ಬೋಡವನ್ನು ಏನಾದರೂ ಸಿಂಪಡಣೆ ಮಾಡ್ತೀರಾ? ಸ್ಪ್ರೇ ಮಾಡುವಾಗ 2 ಟೈಮ್ಗಳನ್ನು ಬೋಡ ಸಿಂಪಡಿಸಿ. ಅಡಿಕೆ ಮತ್ತು ವೆನಿಲ್ಲಾ ರೋಬಸ್ಟ ಅದನ್ನ ಪ್ರತ್ಯೇಕವಾಗಿ ಬೆಳೆದಿದೆ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಹೌದೌದು. ಈಗ ಅಡಿಕೆ ಮಧ್ಯದಲ್ಲಿ ನಾವೀಗ ವೆನಿಲ್ಲಾವನ್ನು ಈಗಾಗಲೇ ಉಪ ಬೆಳೆಯಾಗಿ ಕೈಗೊಂಡಿದ್ವಿ. ಅದರಲ್ಲಿ ಈ ವರ್ಷ 300 ಮತಳಿಗಳನ್ನು ಹಾಕಿದ್ದು, ಅದರಲ್ಲಿ ಇವತ್ತು ಸರಾಸರಿ 25 ಕೆಜಿ ಇಳುವರಿ ತಗೊಂಡಿದ್ವಿ. 2,300 ರೂಪಾಯಿ ಈಗಾಗಲೇ ಮಾರ್ಕೆಟ್ಗೆ ಅದನ್ನ ಕೊಟ್ಟಿದ್ವಿ. ವೆನಿಲ್ಲಾ ಹಾಕಿ ಎಷ್ಟು ಅವಧಿ ಆಯ್ತು? 2 ವರ್ಷ ಕಳೆದಿದೆ. 2 ವರ್ಷದಲ್ಲಿ ಬೆಳವಣಿಗೆ ನೀವು ಅನ್ಕೊಂಡಂಗ ಆಯ್ತಾ? ಹೌದು, ಪರವಾಗಿಲ್ಲ, ತೊಂದರೆ ಇಲ್ಲ. ಅಂದ್ರೆ ಮಧ್ಯ ಒಂದೊಂದು ಅದಕ್ಕೆ ರೋಗ ಬರುತ್ತೆ, ಅದಕ್ಕೆ ಅವಾಯ್ಡ್ ಮಾಡೋ ರೀತಿಯಲ್ಲಿ ನಾವು ಸ್ವಲ್ಪ ಔಷಧಿ ಮಾಡಿದ್ರೆ ಬೆಳೆ ನಿಯಂತ್ರಣ ಕಂಟ್ರೋಲ್ ಮಾಡಬಹುದು. ರೋಗದೇನಾದ್ರೂ ಸಮಸ್ಯೆ ಇದೆಯಾ, ಕೊಳೆ ರೋಗ ಅಥವಾ ಏನಾದ್ರೂ? ಅದರಲ್ಲಿ ಕೊಳೆ ರೋಗ ಬಂದ್ರೆ ಬಳ್ಳಿನೇ ಬಡ್ಡೆಯಿಂದ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಬಳ್ಳಿಗಳನ್ನ ತೆಗೆದಾಕಿ ಅಲ್ಲಿಂದ ಅದನ್ನ ಅಲ್ಲಿಂದ ನಾಶನೆ ಪಡಿಸಿ ಇದ್ ಮಾಡ್ಬೇಕು, ಬಿಟ್ಟರೆ ಬೇರೆ ಅದನ್ನ ಅಲ್ಲೇ ಬಿಟ್ಕೊಂಡ್ರೆ ಇನ್ಫೆಕ್ಟ್ ಆಗ್ತಾ ಹೋಗ್ತದೆ. ಈ ಹಿಂದೆ ವೆನಿಲ್ಲಾವನ್ನಾದರೂ ಹಾಕಿದ್ರೆ ಹೇಗೆ? ಮೊದಲು ತುಂಬಾ ಮಾಡಿದ್ವಿ, ಅದರಲ್ಲಿ ಹೆಚ್ಚು ಕಮ್ಮಿ 800 ಗಿಡಗಳಿಗೆ ಹಾಕಿದ್ವಿ. ಆಗ ಮಾರ್ಕೆಟ್ ಇರಲಿಲ್ಲ, ಆಗ 50 ರೂಪಾಯಿಂದ ಹಿಡಿದು 70-80 ರೂಪಾಯಿವರೆಗೆ ಕನಿಷ್ಠ ಮಾರ್ಕೆಟ್ ಸಿಕ್ಕಿದ್ದು ಭಾರಿ ಒಂದು ಬೇಸರದಂತು. ಅದಕ್ಕೋಸ್ಕರ ಅದನ್ನೆಲ್ಲ ಕಿತ್ತು ಇದ್ ಮಾಡಿ ಬೇರೆ ಉಪ್ಪು ಬೆಳೆಯಾಗಿ ಸರಿ ಮಾಡಿದ್ವಿ. ಅಡಿಕೆ ಮರಗಳಿಗೆ ವೆನಿಲ್ಲಾವನ್ನ ಹಬ್ಸಿದ್ರ? ಅಡಿಕೆ ಹಬ್ಸಿದ್ವಿ. ಅಡಿಕೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತೀರಾ? ಅಡಿಕೆ ಭಾರಿ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಅಂದ್ರೆ ಗದಿಗಳು ಬಿದ್ದಾಗ ಸ್ವಲ್ಪ ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟ, ಅದೊಂದು ನಿಯಂತ್ರಣ ಮಾಡಿದ್ರೆ ಅದು ಭಾರಿ ಚೆನ್ನಾಗಿ ಮರಕ್ಕೆ ಬೆಳೀತದೆ. ಈಗ ಅಡಿಕೆ ಮರಗಳಿಗೆ ಹಬ್ಬಿಸುವಾಗ ಆಮೇಲೆ ಮೇಲೆ ಪೂರ್ಣ ಹೋಗೋ ತರ ಬಿಡಬಾರ್ದು, ಅದನ್ನ ಪೂರ್ಣ ಹೋಗೋ ತರ ಬಿಟ್ಟರೆ ಅದು ಫಸಲು ನಮಗೆ ಇಳುವರಿ ಕಮ್ಮಿ ಆಗುತ್ತೆ. ಅದರಿಂದ ಅದನ್ನ 1-5-6 ಅಡಿ ಹೈಟ್ಗೆ ಬಗ್ಗಿಸ್ಕೊಂಡ್ರು, ಅಲ್ಲಿಂದ ರೌಂಡ್ ಟೈಪ್ ಅಲ್ಲಿ ಮರಕ್ಕೆ ಒಂದು ಅಡ್ಡ ಒಂದು ಇದನ್ನ ಕಟ್ಟಿಕೊಟ್ಟು ತಿರುಗಿ ಮಾಡಿದ್ರೆ ಅಲ್ಲಿಂದ ಅದು ಹೂವು ಬರತ್ತೆ. ಆ ಟೈಮಲ್ಲಿ ನಾವು ಪರಾಗಸ್ಪರ್ಶ ಕೈಲೇ ಮಾಡ್ಬೇಕಾಗತ್ತೆ, ಅದರಿಂದ ಹೆಚ್ಚಿಗೆ ಇಳುವರಿ ತಗೋಬಹುದು. ಮೇಲೆ ನಾವು ಹೆಚ್ಚಿನ ಬೆಳೆ ಬಿಟ್ರೆ ಅದು ಬೆಳೀತಾನೆ ಹೋಗ್ತಾ ಹೊರತು ಅದು ಕಾಯಿ ಅಥವಾ ಇನ್ನೊಂದೇ ಅದು ಹೂವು ಸಹ ಬರಲ್ಲ. ಬಂದ್ರೂ ಪರಾಗಸ್ಪರ್ಶ ಮಾಡೋದ್ ಕಷ್ಟ, ಇದೆಲ್ಲ ಸಮಸ್ಯೆನೆ. ಪರಾಗಸ್ಪರ್ಶ ಮಾಡೋದು ಕಷ್ಟ ಆಗುತ್ತೆ. ಹೇಗೆ ಇದನ್ನ ನೇತಾಕಿದಿರಿ? ಟೈರ್ಗಳನ್ನ ಬಳಕೆ ಮಾಡ್ಕೊಳ್ತಾರೆ, ನೀವೇನು ಬಳಕೆ ಮಾಡ್ಕೊಂಡಿದ್ರಿ? ನಾವು PVC ಪೈಪ್ ನ ಅಡ್ಡ ಕಟ್ಟಿ ಅದರಲ್ಲಿ ಆಂಗ್ಲರ್ ಟೈಪ್ ನ 12mm ತಂತಿಯಲ್ಲಿ ಒಕ್ಕೆ ಟೈಪ್ ಮಾಡಿ ಅದಕ್ಕೆ ರೊಟೇಷನ್ ಮಾಡಿಸುತ್ತಿದ್ವಿ. ಅಡಿಕೆಗೆ ಇದನ್ನ ಹಾಕೊಂಡಿದ್ರಿ, ಅಲ್ಲಲ್ಲಿ ಅಡಿಕೆಗೆ ಕಾಳು ಮೆಣಸನ್ನು ಹಬ್ಸಿದೀರಾ? ಅದೆಲ್ಲ ಕಾಳು ಮೆಣಸು ಹಂಚಿದೀವಿ ಸರ್, ಅದಕ್ಕೆಲ್ಲ ರೋಗ ಬಂದ್ಬಿಟ್ಟು ಈಗೆಲ್ಲ ಹೋಗ್ಬಿಟ್ಟು ಪೂರ್ತಿ ಆಯ್ತು. ಅದರಿಂದ ತುಂಬಾ ಲಾಸ್ ಇದೆ ಅದಕ್ಕೆ. ಮಾರ್ಕೆಟ್ ಬೆಳೆ ಬೆಳೆಗಾರರಿಗೆ ತುಂಬಾ ಸಮಸ್ಯೆ ಇದೆ ಮೆಣಸಿನಿಂದ. ಕಾಳು ಮೆಣಸಿಗೂ ವೆನಿಲ್ಲಕ್ಕೂ ಏನಂತೀರಿ, ಅದರ ಸೂಕ್ಷ್ಮತೆ ಇದರ ಸೂಕ್ಷ್ಮತೆ ವಿಶೇಷತೆ? ಕಾಳು ಮೆಣಸು ಬೆಳೆದ್ರೆ ಭಾರಿ ಚೆನ್ನಾಗಿ ಬರುತ್ತೆ, ಅಂದ್ರೆ ವೆನಿಲ್ಲಾ ಅದನ್ನ ಬೆಳಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕಿದು ಇದು ಉಪ ಬೆಳೆಯಾಗಿ ನಾವು ಮೆಣಸನ್ನೇ ಅವಲಂಬಿಸಿಕೊಳ್ಳೋದು ಭಾರಿ ಸೂಕ್ತ ಅಂತ ಹೇಳಿ ನನ್ನ ಭಾವನೆ ಇದೆ. ನೀವು ವೆನಿಲ್ಲಾ ಹಾಕುವಾಗ ಎಷ್ಟು ಉದ್ದದ ಬಳ್ಳಿಯನ್ನ ನಾಟಿ ಮಾಡ್ಕೊಂಡ್ರಿ? ಒಂದು ಮೀಟರ್ ಅಂತರದ ಬಳ್ಳಿ ಕಟ್ ಮಾಡ್ಕೊಂಡು ಅದನ್ನ ಬುಡಕ್ಕೆ ನನಿನ ಗೊಬ್ಬರ ಮತ್ತೆ ಅಲ್ಲಿನ ರಾಸಾಯನಿಕ ಕೆಲವೆಲ್ಲ ಇವೆಲ್ಲ ಸಿಂಪಡಣೆ ಮಾಡ್ಕೊಂಡು ನೆಟ್ರೆ ಅದಕ್ಕೆ ಹೆಚ್ಚಿನಾಗಿ ಮಾಶ್ಚರ್ ಇರಬೇಕು. ಮಾಶ್ಚರ್ ಇಲ್ಲ ಅಂತ ಟೈಮಲ್ಲಿ ಬಳ್ಳಿ ಸೊರಗಿ ಸತ್ತೋಗ್ಬಿಡುತ್ತೆ. ಅದ್ರ ನೀರಿನಂಶ ಸರಿಯಾದ ರೀತಿ ಇಲ್ಕೊಂಡು ನಾವು ನೋಡ್ಕೊಂಡು ಹೋಗ್ಬೇಕು ಸರ್. ಅದಕ್ಕೂ ಗೊಬ್ಬರ ಕೊಡ್ಬೇಕೇನೋ ವೆನಿಲ್ಲಕ್ಕಲ್ವಾ? ಇದುವರೆಗೆ ಗಣಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿರೋದು, ಅದ್ ಬಿಟ್ಟು ಬೇರೆ ಯಾವ್ದು ಗೊಬ್ಬರ ಕೊಡ್ತಾ ಇಲ್ಲ. ವೆನಿಲ್ಲಾ ಬಳ್ಳಿ ಸುತ್ತ ತರಗು ಕೊಡೋದು ಮತ್ತೆ ಅದಕ್ಕೆ ಏನಾದ್ರು ಉಪಚಾರ ಮಾಡೋದು? ತರಗು ಅದನ್ನ ಬಡ್ಡೆ ನಿಯಂತ್ರಣ ಮಾಡೋದು ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ಬಡ್ಡೆ ಬಿಸಿಲೇಟು ಬಿದ್ರೆ ಬಳ್ಳಿನೇ ಸತ್ತೋಗ್ಬಿಡ್ತದೆ. ಮಳೆಗಾಲ ಟೈಮಲ್ಲಿ ಮಾತ್ರ ಅದನ್ನ ಬಾರಿ ಕೇರ್ ಆಗಿ ನೋಡ್ಕೋಬೇಕು. ಬೇಸಿಗೆಯಲ್ಲಿ ಅದಕ್ಕೆ ದರ ಬಡ್ಡಿಗೆ ದರಗಳನ್ನ ಗುಡ್ಡೆ ಮಾಡಿ ಅದಕ್ಕೆ ತೇವಾಂಶ ನೀಡೋ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕು. ವೆನಿಲಕ್ಕೂ ಬೋರ್ಡ್ ದ್ರಾವಣ ಏನಾದ್ರೂ ಸಿಂಪರಣೆ ಮಾಡ್ತೀರಾ? ಹೌದು ಸರ್, ಮಾಡ್ತೀವಿ. ಅದಕ್ಕೆಲ್ಲ ಕೆಲವೆಲ್ಲ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕೆಲವು ಜಿಯಾನ್ ಸಲ್ಫೇಟ್ ಇಂಥ ಔಷಧಿಗಳನ್ನ ಜಾಸ್ತಿ ಸಿಂಪರಣೆ ಮಾಡ್ತೀವಿ. ಕಾರ್ಬನ್ ಡೈಜಿಮ್ ಮತ್ತೆ ಜಿಂಕ್ ಸಲ್ಫೇಟ್ ಈ ತರದ ಪದಾರ್ಥಗಳನ್ನು ಸಿಂಪರಣೆ ಮಾಡ್ತೀರಿ? ಜೊತೆಗೆ ಈ ಕಡೆ ಪೋಷಕಾಂಶಗಳನ್ನೂ ಸಿಂಪರಣೆ ಮಾಡ್ತೀರಾ? ಎನ್ ಪಿ ಕೆ ಈ ತರ ಇಲ್ಲ, ಯಾವ್ದು ಮಾಡ್ತಿಲ್ಲ ಸರ್. ನೀವು ಪರಾಗಸ್ಪರ್ಶ ಮಾಡೋದನ್ನ ಈ ಹಿಂದೆ ಕಲ್ತಿದ್ದೀರೇನಲ್ವಾ? ಕಲ್ತಿದ್ವಿ ಸರ್, ಕೈಯಲ್ಲೇ ಅದನ್ನ ಮಾಡ್ಬೇಕು ಪರಾಗಸ್ಪರ್ಶ. ಅದರಿಂದ ಕೆಲವು ಈ ಕಿತ್ತಲೆ ಮುಳ್ಳು, ಕೆಲವು ಪಿನ್ನು ಇಂಥ ಮುಳ್ಳುಗಳನ್ನ ತಗೊಂಡ್ರೆ ಅದನ್ನ ಸೂಕ್ಷ್ಮವಾಗಿ ಅದನ್ನ ಪರಾಗಸ್ಪರ್ಶ ಮಾಡ್ಬೇಕು. ಬಿಟ್ರೆ ರಫ್ ಆಗಿ ಏನಾದ್ರು ಮಾಡ್ತು ಅಂತ ಹೇಳಿದ್ರೆ ಅದನ್ನ ಕಟ್ಟಾಗಿ ಅದು ಸೆಟ್ ಆಗಲ್ಲ. ಅದರಿಂದ ಬಾರಿ ಸೂಕ್ಷ್ಮವಾಗಿ ಪರಾಗಸ್ಪರ್ಶ ಮಾಡಬೇಕು. ಆದ್ರೆ ಒಂದು ಬಳ್ಳಿಯಲ್ಲಿ ಹೆಚ್ಚು ಕಮ್ಮಿ ಅದರಲ್ಲಿ 12-13-14 ಹೂವು ಬಂದಾಗ ಪೂರ್ತಿ ಹೂವನ್ನು ನಾವು ಎಲ್ಲಾನು ಪರಾಗಸ್ಪರ್ಶ ಮಾಡಿ ಬೆಳೆ ಇಳುವರಿ ಪಡೆಯಕ್ಕೆ ನೋಡಿದ್ರೆ ಅದರ ಬೆಳೆ ಈಲ್ಡ್ ಕಮ್ಮಿ ಆದ್ರೆ ಇಳುವರಿ ಕಮ್ಮಿ ಆಗ್ಬಿಡುತ್ತೆ. ಅದರಿಂದ ಒಂದು 10-12 ಹೂವು ಬರೋ ಜಾಗದಲ್ಲಿ ನಾವೊಂದು 6-7-8 ಒಳಗಡೆ ನಾವು ಪರಾಗಸ್ಪರ್ಶ ಮಾಡಿದ್ರೆ ಅದು ಹೆಚ್ಚು ಗಾತ್ರವಾಗಿ ಬೆಳೆದು ನಮಗೆ ಅನುಕೂಲವಾದ ರೀತಿಯಲ್ಲಿ ಬೆಳೆ ದೃಢವಾಗಿರುತ್ತೆ ಕಾಯಿಲ್ಲ. ಮಾರಾಟದ ವಿಚಾರ ಹೇಳಿ, ಯಾರು ತೆಗೆದುಕೊಂಡ್ರು ಮತ್ತೆ ಹೇಗಿದೆ ಮಾರಾಟದ ವ್ಯವಸ್ಥೆ? ನಮಗೆ ಕುಶಾಲನಗರದಿಂದ ಅವರು ಮಾರಾಟ ಒಬ್ಬರು ಕುರ್ಗೀಸ್ ಒಬ್ಬರು ಅದರ ತಂದು ಕೊಟ್ಟಿದ್ರು. ಅವರೇ ಅಲ್ಲಿಂದ ಫೋನ್ ಮಾಡಿ ನಮಗೆ ನೀವು ಎಷ್ಟು ಬೆಳೆದಿರ ಅದನ್ನು ಕಳಿಸ್ಕೊಡಿ ಅಂತ ಹೇಳಿದ್ರು. ನಾನು ಅಲ್ಲಿಂದ ಕುರಿ 7 ಎಲ್ಲ ಫಸ್ಟ್ ಸೆಕೆಂಡ್ ಒಂದು ಗ್ರೇಡ್ ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲ ಬೇಡ, ಸರಾಸರಿ ನಮಗೆ ರೇಟ್ ಕೊಟ್ಟೆ ತಗೊಳ್ತೀವಿ ಅಂತ ಹೇಳಿ 2,300 ರೂಪಾಯಿ ರೇಟಲ್ಲಿ ನಮ್ಮೊಂದು 25 kg ಈಗ ಫಸ್ಟ್ ಅವ್ರಿಗೆ ಕೊಟ್ಟಿದ್ದೀನಿ. ಇಲ್ಲಿ ಸುತ್ತಮುತ್ತ ನಿಮ್ಮ ಆತ್ಮೀಯರು ಅವರಿವರು ಹಾಕಿರ್ಬೇಕಲ್ವಾ? ಹಾಕಿದ್ರೆ ಸುಮ್ಮ ಈಗಾಗಲೇ ಸುತ್ತಮುತ್ತಲಿನ ಅದೇ ರೈತರುಗಳು ಹೇಳಿದಾಗೆ ನಮ್ಮ ಮಂಜುನಾಥ್ ಅಂತೇಳಿ ಅಧಿಕಾರದಲ್ಲಿ ಮಾಡಿದ್ದಾರೆ, ಸುಮಾರು ಪ್ಲಾಂಟರ್ಸ್ಗಳು ಈಗಾಗಲೇ ವೆನಿಲಕ್ಕೆ ಅವಲಂಬನೆ ಮಾಡ್ಕೊಂಡಿದ್ದಾರೆ. ವೆನಿಲ್ಲಾ ಅಡಕೆಗೆ ಹಿತವಾಗಿ ಅಂಟಿಕೊಳ್ಳುತ್ತೆ ಮತ್ತೆ ಅನುಕೂಲನೆ, ಆಮೇಲೆ ನೆರಳಿನಲ್ಲಿ ಆರಾಮಾಗಿ ಬೆಳೀತದೆ. ತುಂಬಾ ನೆರಳಿರಬಾರ್ದು, ಬಿಸಿಲೂ ಬೇಕು ಅಲ್ವಾ? ಕಾಳುಮೆಣಸು ಒಟ್ಟು ಎಷ್ಟು ಸಿಗ್ತಾ ಇದೆ ವರ್ಷಕ್ಕೆ? ವರ್ಷಕ್ಕೆ 1-2 ಟನ್ ವರೆಗೂ ನಾವು ಕಾಳುಮೆಣಸು ಯೂಸ್ ಮಾಡ್ತಿದ್ವಿ. ಕಳೆದ ವರ್ಷ 2 ಟನ್ ಇಳುವರಿನ ನಾವು ಆಗಲೇ ಗ್ರಹಿಸ್ಕೊಂಡಿದ್ವಿ. ಈ ವರ್ಷ ಸ್ವಲ್ಪ ಬೆಳೆ ಮಳೆ ಅವಲಂಬನೆಯಿಂದಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಈ ವರ್ಷ 1 ಟನ್ ಮೆಣಸು ಬೆಳಿಬಹುದು ಅಷ್ಟೇ. ಶೀತ ಹೆಚ್ಚಾಯ್ತಂದ್ರೆ ಕಾಳುಮೆಣಸು ಕೈ ಕೊಡುತ್ತಲ್ವಾ? ಅದರಲ್ಲಿ ನುಸಿ ರೋಗ ಬಂದ್ಬಿಟ್ಟು ಕಾಳುಮೆಣಸು ಕೆಂಪಾಗಿ ಟಾಪ್ ಆಗುತ್ತೆ. ಕಾಪಾಡ್ಕೋಬೇಕಾದ್ರೆ ಇದುವರೆಗೆ ಭಾರಿ ಕಷ್ಟ ಆಗಿದೆ. ಕಾಫಿ ಒಟ್ಟು ಎಷ್ಟು ಇಳುವರಿ ಸಿಗುತ್ತೆ ನಿಮಗೆ? ಬೇಳೆ ಮಾಡ್ತೀರಾ, ಉಂಡೆ ಕಾಫಿ ಮಾಡ್ತೀರಾ, ಹೇಗೆ? ಅರೇಬಿಕಾ ಕಾಫಿನೇ ಜಾಸ್ತಿ ನಮ್ದು. ಅದರಲ್ಲಿ ಈಗ ಒಂದು 10 ಎಕರೆ ತೋಟದಲ್ಲಿ 100 ಚೀಲ ಕಾಫಿನಾಗ ಅರೇಬಿಕಾ ಕುಯ್ತಿದ್ವಿ. ಅದರಲ್ಲಿ ನಾವು ಗದ್ದೆಯಲ್ಲಿ ಇಂಟರ್ನೆಟ್ ಆಗಿ ರೋಬಸ್ಟ ಮಾಡಿದ್ರೊಳಗೆ ಒಂದು 50-60 ಚೀಲ ರೋಬಸ್ಟ ಕುಯ್ತಾ ಇದ್ವಿ. ಈ ಮತ್ತೆ ಹೊಸದಾಗಿ ಅಡಿಕೆ ಮಾಡಿದ್ರು, ಅದರೊಳಗೆ ಒಂದು ಡಾರ್ಫ್ ಅಂತ ಹೇಳ್ಬಿಟ್ಟು ಒಂದು 2,000 ಗಿಡನ ಈಗಾಗಲೇ ಬೆಳೆದಿವಿ. ಡಾರ್ಫ್ ರೋಬಸ್ಟ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಿದೆ. ಭತ್ತವನ್ನು ಸಾಗುವಳಿ ಮಾಡ್ಕೊಂತ ಬಂದಿದ್ರಿ, ಏನೇನು ತಳಿಗಳನ್ನ ಹಾಕೊಂಡು ಬಂದಿದ್ರಿ? ಭತ್ತದಲ್ಲಿ ಹೆಚ್ಚಿನ ಈಗೆಲ್ಲ AR-25 ಗೌರ್ಮೆಂಟ್ ಸೇರಿಸ್ಕೊಳ್ಳಿದವರು ಸರ್, ಅವನ್ನ ಜಾಸ್ತಿ ಮಾಡ್ತಾರೆ. ಭತ್ತ ಮನೆ ಬಳಕೆಗಾಗಿ ಮಾರಾಟನೂ ಮಾಡ್ತಿರಲ್ವಾ? ಮಾರಾಟಕ್ಕೇನಂತ ಮಾಡಕಾಲ, ಈಗ ಆಳು ಜನರು ಅವ್ರೆಂಟರು ಹುರಿಯೂರ ಬರೋದ್ರಿಂದ ನಮ್ಗೆ ಹೆಚ್ಚಿನದಾಗಿ ನಮ್ಮ ಬೆಳೆಗೆ ಮನೆಗೆ ಇಟ್ಕೊಳ್ತೀವಿ ಹೊರತು ಒಂದು ಮಾರಾಟ ಮಾಡ್ದಿಲ್ಲ. ಹಸುಗಳನ್ನ ಸಾಕೊಂತ ಬಂದಿದ್ರಿ, ನಿಮ್ ತಂದೆಯವ್ರ ಕಾಲದಿಂದನೂ ಮಾಡ್ಕೊಂತ ಬಂದಿರಬೇಕಲ್ವಾ, ಹೇಳಿ ಅದ್ರ ಬಗ್ಗೆ. ಹಸುಗಳನ್ನ ಮನೆಗೆ ದಿನಬಳಕೆ ನಮ್ಗೆ ಈಗ ಹಾಲು ಬೆಣ್ಣೆ ಇವನ್ನೆಲ್ಲ ನಾವು ರೈತರಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ನಮಗೆ ಅವಶ್ಯಕತೆ ಇರೋದ್ರಿಂದ ನಾವು ದನಗಳನ್ನ ಅವಲಂಬನೆ ಮಾಡ್ಕೊಂಡು ನಿನ್ನೆ ನಮ್ಮ ತಂದೆ ಕಾಲದಿಂದ ಬಂದಿದ್ವಿ. ಈಗಲೂ ಸಹ ಒಂದೆರಡು ನಾಟಿ ಹಸುಗಳನ್ನ ಸಾಕೊಂಡಿದ್ವಿ, ಅದೇ ನಾಲ್ಕು ಕ್ರಾಸು ಇದನ್ನ 2 ಕರುಗಳಿದ್ದಾವೆ. ಒಂದು 8-10 ಲೀಟರ್ ಹಾಲು ಡೈರಿ ನಾವು ಈಗಾಗಲೇ ಇದು ಮಾಡ್ತಿದ್ವಿ. ಡೈರಿಗೆ ಹಾಕ್ತೀರಾ ಅಥವಾ ಅಲ್ಲೆಲ್ಲ ಕೊಟ್ಟಿರಾ? ಡೈರಿಗೆ ಹಾಕ್ತಿವಿ, ನಮಗೆ ಉಳಿದ ಒಂದು 4-5 ಲೀಟರ್ ನಾವು ಮನೆಗೆ ಇಟ್ಕೊಂಡು ಮಿಕ್ಕಿ ಉಳಿದ ಹಾಲನ್ನ ಡೈರಿಗೆ ಹಾಕ್ತಿವಿ. ಮೇಯ್ಲಿಕ್ಕೆ ಹಸಿಹುಲ್ಲು ಒಣಹುಲ್ಲು ಇದೆಲ್ಲ? ಒಣಹುಲ್ಲಲ್ಲಿ ನಮ್ದು ಗದ್ದೆಯಲ್ಲಿ ಬೆಳೆ ಸಿಗುತ್ತಾಗ ಒಣಹುಲ್ಲ ಸಿಗುತ್ತೆ, ಮತ್ತು ಉಳಿದಿನ ನಾವು ಈಗ ಕೆಲವು ಅಡಿಕೆ ಗದ್ದೆಗಳಲ್ಲಿ ಕೆಲವು ಬದುಗಳಲ್ಲಿ ಸೀಮೆ ಹುಲ್ಲುಗಳನ್ನ ಬೆಳೆದಿವಿ, ಅದನ್ನ ಕಂದು ಕಟ್ ಮಾಡಲು ಹಾಕ್ತಿವಿ. ಏನಂತ ಸಮಸ್ಯೆ ಇಲ್ಲ ಮೇವಿಗೆ ಅಲ್ವಾ? ಯಾವ್ದು ಸಮಸ್ಯೆ ಕಾಣಲ್ಲ ಸರ್. ಮತ್ತು ಸ್ವಲ್ಪ ಜಮೀನಲ್ಲಿ ಜೋಳ ಹಸುಗಳಿಗೆ ಬೆಳ್ಕೊಂಡಿರ್ತೀವಿ, ಅದನ್ನು ಸಹ ಕೊಚ್ಚಿ ದನಗಳಿಗೆ ಮೇವಾಗಿ ಬೆಳ್ತೀವಿ. ಬಿಟ್ಟು ಸಾಕ್ತೀರಾ ಅಥವಾ ಕಟ್ಟೆ ಯಾವಾಗ್ಲೂ ಮೇವು ಕೊಡ್ತೀರಾ? ಕಟ್ಟಿ ಸಾಕ್ತಿವಿ. ಈಗ ಬಿಟ್ಟೆಯನ್ನು ಸಾಕ್ಲಿಕ್ಕೆ ಈಗ ಜಮೀನೆಲ್ಲ ಈಗ ಪೂರ್ತಿ ಎಲ್ಲ ವ್ಯವಸಾಯ ಅಂತ ಹೇಳಿ ರೈತರುಗಳು ಇದನ್ನ ಅವಲಂಬನೆ ಮಾಡ್ಕೊಳ್ಳೋದ್ರಿಂದ ಜಮೀನಿನ ಸಂಖ್ಯೆ ಕಡಿಮೆ ಆಗಿ ಈಗ ನಮ್ಮ ರೈತರಾಗಿರೋದ್ರಿಂದ ನಾವು ಈಗ ಕಟ್ಟೆ ಸಾಕಂತ ಅವಕಾಶ ಇರೋದ್ರಿಂದ ನಾವು ಅದನ್ನ ಕಟ್ಟೆ ಸಾಕ್ತೀವಿ ಸರ್. ಬೆಳಗ್ಲಿಂದ ರಾತ್ರಿ ತನಕ ಕೊಟ್ಟಿಗೆಯಲ್ಲಿ ಇರ್ತದೋ ಅಥವಾ ಏನಾದ್ರೂ ಮಧ್ಯದಲ್ಲಿ ಒಂದ್ ಸ್ವಲ್ಪ ಹೊರಗಡೆ ಕಟ್ಟಿ ಇದನ್ನ ಮಾಡ್ತೀವಿ? ಒಂದು 10-11 ಗಂಟೆ ಟೈಮಿನೆಲ್ಲ ಅದನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ಮೇಯಿಸಿ ಒಂದು 3-4 ಗಂಟೆಗೆ ತಂದು ಕೊಟ್ಟಿಗೆ ಕಟ್ಟಾಕ್ತಿವಿ. ಎಲ್ಲಿ ಮೇಯಿಸ್ತೀರಿ? ಇಲ್ಲೇ ಗದ್ದೆ ಬದುಗಳಲ್ಲಿ ಮತ್ತೆ ಹೊಳೆ ಸೈಡು ಇಂಥ ಜಾಗಗಳಲ್ಲಿ ಮೇಯಿಸ್ತೀವಿ. ಒಂದ್ 3-4 ಗಂಟೆ ಹೊರಗಡೆ ಓಡಾಡಿಸ್ಕೊಂಡು ಬರ್ತೀರಿ, ಅದ್ರ ಮೇಲೆ ಬಿಸಿಲು ಬೀಳ್ಬೇಕು, ಓಡಾಡ್ಬೇಕು, ಲವಲವಿಕೆಯಾಗಿ ಇರಬೇಕು ಅಲ್ವಾ? ಹೌದು ಸರ್. ಆತರ ನಾವು ಅವಲಂಬನೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಹಸುಗಳು ತುಂಬಾ ದೃಢಕವಾಗಿ ಬೆಳೆಯಕ್ಕೆ ಸಾಧ್ಯವಾಗೋದಿಲ್ಲ. ನಾವು ಅದರಿಂದ ಒಳ್ಳೆ ಹಾಲು ಕರಿಯೋಕೆ ಸಾಧ್ಯವಾಗ್ತದೆ. ಸಗಣಿ ಗೊಬ್ಬರ ಮಾಡ್ಕೊಂಡು ನೀವು ತೋಟಕ್ಕೆ ಹಾಕ್ತೀರಾ, ಗದ್ದೆಗೆ ಹಾಕ್ತೀರಾ, ಯಾವ್ದಕ್ಕೆ ಹಾಕ್ತೀರಿ? ಈಗಾಗಲೇ ನಾವು ಅದನ್ನ ತೋಟಕ್ಕೂ ಹಾಕ್ತಿವಿ ಕಿತ್ತಳೆಗೆ, ಅದು ಕಾಫಿಗೆಲ್ಲ. ಉಳಿದ ಗೊಬ್ಬರನ ಅಡಿಕೆ ತೋಟಕ್ಕೆ ಹಾಕ್ತಿವಿ. ಎಷ್ಟೋ ಜನ ಮಲೆನಾಡಿನಲ್ಲಿ ಹೇಳ್ತಾರೆ ಹಸುಗಳನ್ನು ಸಾಕೋದು ಕಷ್ಟ, ಜನ ಇಲ್ಲ, ಜಾಗ ಇಲ್ಲ, ಏನೇನೋ ಸಮಸ್ಯೆ ಅಂತ ಅನ್ಕೊಂಡು. ನೀವು ಈಗ ನೋಡಿ, ಅಡಿಕೆ ಬೆಳಿತೀರಿ, ಕಾಫಿ ಬೆಳಿತೀರಿ, ಭತ್ತ ಬೆಳ್ಕೊಂತೀರಿ, ವೆನಿಲ್ಲವನ್ನು ಹಾಕೊಂಡಿದ್ದೀರಿ, ಅದರ ಜೊತೆಗೆ ಏಲಕ್ಕಿನೂ ಬೆಳ್ಕೊಂತೀರಿ, ಹಾಗೆ ಹಸುಗಳನ್ನ ಇಟ್ಕೊಂಡು ಹೋಗ್ತಿದ್ರಿ. ಹೇಳಿ, ರೈತರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಿ? ರೈತರು ಸೋಮಾರಿಯಾಗಿರಬಾರದು ಅಂತ ನನ್ನ ಭಾವನೆ. ಅದರಿಂದ ನಮ್ಮ ತಂದೆ ಕಾಲದಿಂದಲೂ ನಾವು ದನಕರುಗಳನ್ನ ಸಾಕೊಂಡು ಬೆಳ್ಕೊಂಡು ಬಂದಿರೋದ್ರಿಂದ ಅವನ್ನ ಬಿಟ್ಟು ಬದುಕಲಿಕ್ಕೆ ಬಾರಿ ತುಂಬಾ ಇದಾಗುತ್ತೆ. ಎಲ್ಲವನ್ನು ನಾವು ಕೊಂಡು ತಂದು ಹಾಲು ಪ್ರತಿಯೊಂದನ್ನು ಒಂದ್ ದಿವಸ ಎರಡು ದಿವಸ ತಂದು ನಾವು ಕುಡಿಬಹುದು. ಅದೇ 365 ದಿವಸಗಳಲ್ಲಿ ಹಾಲು ಕುಡಿತಾ ಹೋದ್ರೆ ಒಂದ್ ದಿವಸಕ್ಕೆ ಎಷ್ಟು ಖರ್ಚು ಬರುತ್ತೆ, ಆಗ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಮ ರೈತರಿಗೆ ತುಂಬಾ ಅದರಿಂದ ಲಾಸೇ ಹೊರತು ಏನು ಇದಾಗಲ್ಲ. ಅದರಿಂದ ಒಂದೆರಡು ನಮಗೆ ಸಾಕಂತ ವಿಕಾಸಿದ್ದಂತ ತಳಿಗಳನ್ನ ತಾಕೊಂಡು ಅದನ್ನ ಬೆಳೆಸ್ಕೊಂಡು ಹೋದ್ರೆ ನಮ್ಮ ಜೀವನಕ್ಕೆ ಅದೊಂದು ಮಾರ್ಗದರ್ಶನವಾಯ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ಬೋದು ಸರ್. ಎಷ್ಟು ಹಸುಗಳಿದಾವೆ, ಕರುಗಳು ಎಷ್ಟಿದಾವೆ ಅಂತ ತಿಳಿ? ಅದು 4 ಜರ್ಸಿ ಹಸುಗಳಿದಾವೆ, 2-4 ಜರ್ಸಿ ಕರುಗಳಿದಾವೆ ಅಷ್ಟೇ ಸರ್. ಏನಾದ್ರೂ ಪಶು ಆಹಾರ ಕೊಡ್ತೀರಾ, ಫೀಡ್ ಕೊಡ್ತೀರಾ? ಹಾ, ಫೀಡ್ ಕೊಡ್ತೀವಿ. ಫೀಡು, ಭೂಸಾ ಮತ್ತೆ ರವೆ ಭೂಸಾ ಇಂಥವನ್ನ ಕೊಡ್ತೀವಿ. ಡೈರಿ ಫೀಡ್ ಎಲ್ಲ ಸಿಗುತ್ತೆ ನಮಗೆ. ಡೈರಿಗೆ ಹಾಲು ಕೊಡೋದ್ರಿಂದ, ಡೈರಿಲಿ ನಮಗೆ ಫೀಡು ಸಿಗೋದ್ರಿಂದ 2 ಹೊತ್ತು ನಾವು ಅದನ್ನ ಫೀಡ್ನೇ ಕೊಡ್ತೀವಿ. ದನಕರುಗಳ ಒಂದು ಪಾಲನೆ ರೈತರಿಗೆ ಶೋಭೆ. ಗೋಬರ್ ಗ್ಯಾಸ್ ಅನ್ನ ಮಾಡಿಸ್ಕೊಂಡಿದ್ದೀರಾ? ಗೋಬರ್ ಗ್ಯಾಸ್ ಏನು ಮಾಡಲಿಲ್ಲ ಸರ್. ಗೋಬರ್ ಗ್ಯಾಸ್ ಇಂಥವ್ ಯಾವ ಇಲ್ಲ ನಮ್ಗೆ. ಈಗ ತೋಟದಲ್ಲಿ ಸಿಗುವಂತ ಸೌದೆ, ಈ ಮರಗಸಿ ಮಾಡುವಂತ ಟೈಮ್ಗಳಲ್ಲಿ ಕಟ್ಟಿಗೆ ಸಿಗ್ತಾವಲ್ಲ, ಅದನ್ನೇ ನಾವು ಈಗ ಸೌದೆಗಳನ್ನಾಗಿ ಅವಲಂಬಿಸ್ಕೊಂಡು ಇದು ಮಾಡ್ತಾ ಇರ್ತೀವಿ. ಬಾಕಿ ಇದಕ್ಕೆಲ್ಲ ಈಗಾಗಲೇ ಗ್ಯಾಸ್ ಅವಲಂಬಿಸ್ಕೊಂಡ್ರಿಂದ ಅದನ್ನು ಸಹ ಉಪಯೋಗಿಸ್ತೀವಿ. ಏಲಕ್ಕಿ ಎಷ್ಟು ವರ್ಷಗಳಿಂದ ಬೆಳೀತದ್ರಿ? 3-4 ವರ್ಷಗಳಿಂದ ಏಲಕ್ಕಿ ಬೆಳೀತಿದ್ದೀನಿ. 1.5 ಎಕರೆ ಜಮೀನು ಇರೋದ್ರಿಂದ ನನಗೆ ಅದ್ರಲ್ಲಿ ಈಗಾಗಲೇ ಸರಾಸರಿ ಒಂದು 500-600 ಕೆಜಿ ವರ್ಷಕ್ಕೆ ಇಳುವರಿ ಪಡಿತಾ ಇದ್ದೀನಿ. ಅಂದ್ರೆ ಮಾರ್ಕೆಟ್ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ, ಅದೊಂದು ಬಾರಿ ಸಮಸ್ಯೆ ಆಗಿರೋದ್ರಿಂದ ಈಗ ಏಲಕ್ಕಿ ಬೆಳೆ ಮಾಡಲಿಕ್ಕೆ ಬೇಜಾರು ಮಟ್ಟಕ್ಕೆ ಆಗೋಗಿದೆ. ಈಗಾಗಲೇ ಕಳೆದ ತಿಂಗಳು ನಾನು ಒಂದು 100 ಕೆಜಿಯನ್ನು ತಗೊಂಡು ಹೋದ ಟೈಮಲ್ಲಿ ಬರೀ ಒಂದು 600-700 ರೂಪಾಯಿಗೆ ಕೇಳಿದ್ರು. ಅದನ್ನು ಕೊಡಕ್ಕೆ ಆಗದೇ ತಂದು ಹಾಗೇನೆ ಮನೇಲಿ ಇಟ್ಟಂತ ಇದು ನನಗೆ ಬೇಸರ ಮೂಡಿದೆ. ಈಗ ಯಾರಿಗೂ ನಾವು ಏಲಕ್ಕಿ ಬೆಳಿತೀವಿ ಅಂತ ಬಂದವರಿಗೆ ಅವ್ರಿಗೆ ಯಾವ ತರ ಬೆಳಿಬೇಕು ಅಂತ ಹೇಳ್ಬೇಕು ಅನ್ನೋದೇ ನಮಗೆ ಬೇಜಾರಾಗಿದೆ ಸರ್. ಆದ್ರೂ ಬೆಲೆ ಹೀಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ. 1,000 ರೂಪಾಯಿ ಮೀರ್ಬೋದು ಅಥವಾ 2,000ಕ್ಕೆ ಹೋಗ್ಬೋದು. 4,000 ರೂಪಾಯಿನೂ ಬಂದಿದೆ ಅಲ್ವಾ? ಹೌದೌದು, ಬಂದಿದೆ. ನಾನು ಈಗಾಗಲೇ 2-3 ವರ್ಷದಲ್ಲಿ ಒಂದು 2,800 ರೂಪಾಯಿ ಪರ್ ಕೆಜಿ ತಗೊಂಡಿದ್ವಿ. ಈ ಸರ್ತಿ ಒಂದು 800-1,000 ರೂಪಾಯಿ ನಾವು ಈಗ ಕೆಜಿ ತಗೊಂಡ್ರು. ಈ ಸರ್ತಿ ಈಗ ಒಂದು 2-3 ತಿಂಗಳಿಂದ ಈಚೆಗೆ 400-500 ರೂಪಾಯಿ ರೇಟ್ ಬಾರಿ ತುಂಬಾ ಖುಷಿದಾಗಿದೆ. ಕೊರೋನಾ ಎಫೆಕ್ಟ್ ಅದು ಏನು ಅಂತ ಗೊತ್ತಿಲ್ಲ ಸರ್. ಯಾವ್ದು ತಲೆ ಇದೆ ನಮ್ಮಲ್ಲಿ? ಈಗ ನಾನು ಬೆಳೆದಿರೋ ನೆಲೆ ಅಡಿಗೊಳ್ಳಿದೆ, ಮತ್ತೆ SVP ಅಂತಿದೆ, SKV ಅಂತಿದೆ. 3-4 ತಳಿ ವೆರೈಟಿ ಇದೆ ನಮ್ಮಲ್ಲಿ. ಒಂದೇ ತಳಿಯನ್ನೇನು ಹಾಕೊಂಡಿಲ್ಲ ಸರ್? ಯಾವ್ದು ಒಂದೇ ತಳಿ ಮಾಡಲಿಲ್ಲ, 2-3 ತಳಿಗಳಿದ್ದಾವೆ. ಏಲಕ್ಕಿ ಬೆಳೆದಿರೋ ಜಾಗದಲ್ಲಿ ಏನು ಬೇರೆ ಬೆಳೆ ಏನಾದ್ರೂ ಇದೆಯಾ ಅಥವಾ ಬರೀ ಏಲಕ್ಕಿನೇ ಇದೆಯಾ? ಇಲ್ಲ, ಅದರಲ್ಲಿ ಮೆಣಸು ಬೆಳೆದಿದ್ವಿ, ಕಾಳುಮೆಣಸು. ಉಪ್ಪು ಬೆಳೆಗೆ ಕಾಳುಮೆಣಸು ಏಲಕ್ಕಿ ಬಿಟ್ಟು ಬೇರೆ ಯಾವ್ದಿಲ್ಲ ಅದರಲ್ಲಿ. ಅಲ್ಲಿ ಅಡಿಕೆನೇ ಇದೆಯಾ? ಅಡಿಕೆ ಇಲ್ಲ ಸರ್, ಅದು ಸಪ್ರೇಟ್ ಮಾಡಿರೋದು. ಅದಕ್ಕೆ ಅಡಿಕೆ ಏನು ಮಾಡಿಲ್ಲ, ಸಿಲ್ವರ್ ಇದೆ, ಸಿಲ್ವರ್ ಒಳಗೆ ಏಲಕ್ಕಿ ಮಾಡಿದ್ವಿ. ಏಲಕ್ಕಿನ ಒಣಸ್ಲಿಕ್ಕೆ ಗೂಡು ಅಥವಾ ಏನಾದ್ರೂ ವ್ಯವಸ್ಥೆ? ಗೂಡು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಸರಾಸರಿ ಒಂದು 50-60 ಕೆಜಿ ಏಲಕ್ಕಿ ಹಣ್ಣನ್ನ ನಾವು ಒಣಗ್ಲಿಕ್ಕೆ ಹಾಕಿದ್ರೆ ಅದು ಒಂದು 2-2.5 ದಿವಸದೊಳಗೆ ಒಣಗಿ ನಮಗೆ ಒಳ್ಳೆ ಗಾತ್ರ ಮತ್ತೆ ಅಲ್ಲಿಂದ ಮಣ್ಣ ಅಲ್ಲಿ ಒಳ್ಳೆ ಇಳು ಇದೆಲ್ಲ ಬರುತ್ತೆ, ಕಪ್ಪಾಗಲ್ಲ. ಅದೊಂದು ನಮಗೆ ದೊಡ್ಡ ಉಪಯೋಗ ಇದೆ. ಎಂತ ಮಳೆ ಆದ್ರೂ ಕೂಡ ಏಲಕ್ಕಿ ಒಣಗಿಸಲಿಕ್ಕೆ ತುಂಬಾ ಉಪಯೋಗ ಇದೆ. ಎಂತದ್ದು ಹಿಂದೆಲ್ಲ ಸೌದೆ ಈಗೆಲ್ಲ ಅದನ್ನು ಸಿರಿಸಿ ಅವರು ತಂದು ನಮ್ಗೆ ಈಗಾಗಲೇ ಒಂದು ಗೂಡನ್ನ ತೋರಿಸ್ಕೊಟ್ರು ಡೆಮೋ ಮಾಡಿ. ಅವ್ರನ್ನ ಅಲ್ಲಿಂದ ಕರ್ಸ್ಕೊಂಡು ನಾವು ಈಗ ಮಾಡಿ ಇದು ಮಾಡ್ಕೊಂಡಿದ್ವಿ. ಬಹಳ ತುಂಬಾ ಉಪಕಾರ ಆಗಿದೆ ಸರ್. ಎಷ್ಟು ವೆಚ್ಚ ಆಗಿತ್ತು ಅದು? ನಮಗೆ ಸರಾಸರಿ 1,10,000 ಆಗಿತ್ತು ಸರ್. ಅದಕ್ಕೆ ಅನುಕೂಲನೆ ಈಗ ಮಳೆ ಹಿಡಿದಾಗ ಅಥವಾ ಬಿಸಿಲು ಸರಿಯಾಗಿಲ್ದಾಗ ಅದನ್ನು ಸಹ ಎಲಕ್ಕಿ ಉಣಿಸ್ಲಿಕ್ಕೆ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಸೌದೆನೂ ಬೇಕಾಗುತ್ತಾ? ಸೌದೆ ಕಟ್ಟಿಗೆ ಸ್ವಲ್ಪ ಬೇಕು ಸರ್. 50 ಕೆಜಿ ಹಸಿ ಒಣಗಿಸ್ಬೇಕು ಅಂತ ಹೇಳಿದಾಗ 10-15 ಕೆಜಿ ಒಂದು ಕಟ್ಟಿಗೆ ಬೇಕಾಗಬಹುದು. ಮತ್ತೆ ಕರೆಂಟಿನ ಇರ್ಬೇಕಾ? ಕರೆಂಟಿನ ಅವಶ್ಯಕತೆ ಇಲ್ಲ ಸರ್, ಕರೆಂಟಿನ ಅವಶ್ಯಕತೆ ಅದಕ್ಕೆ ಬೇಡವೇ ಬೇಡ. ಬರೀ ಕಟ್ಟಿಗೆ ಇದ್ದು ಅದರ ಮೀಟರ್ ರೀಡಿಂಗ್ ತೋರಿಸಿದೆ ಅದರ ಹೀಟ್ ಆವಿ ಮೇಲೆ. ಅದರಿಂದ ಪ್ಲಾಸ್ಟಿಕ್ ಕೋಟಮ್ ಬಾಡಿಯಲ್ಲಿ ಇರೋದ್ರಿಂದ ಅದಕ್ಕೆ ಬಾಡಿಯಲ್ಲಿ ಎಲ್ಲ ಪೂರ್ತಿ ಗ್ಲಾಸ್ ಫಿಟ್ಟಿಂಗ್ ಇದೆ. ಗ್ಲಾಸ್ ಚೂರ್ ಹಾಕಿದ್ನ ಅದನ್ನ ಬಾಡಿ ಇದು ಮಾಡಿದರೆ ಅದಕ್ಕೆ ನಾವು ಸೌದಿ ಕಟ್ಟಿಗೆ ಹಾಕಿ ಬೆಂಕಿ ಕಸ್ದಾಗ ಹೀಟ್ ಬರುತ್ತೆ. ಆ ಹೀಟಲ್ಲಿ ಮೀಟರ್ ನಮಗೆ ಗೇಜ್ ತೋರಿಸಿದೆ. ಒಂದು 30-40 ಗೇಜ್ಗೆಲ್ಲ ಬಂದಾಗ ಅದನ್ನ ಸರಾಸರಿ 10 ಗಂಟೆ ಅದರಿಂದ 15 ಗಂಟೆ ಒಣಗಿಸಿದ್ರೆ ಅದು ಒಣಗಿತೆ ಅಂತ ನಮ್ಗಾಗಲೇ ಗೊತ್ತಾದ್ರೆ ನಾವು ತೆಗಿಬಹುದು. 2-2.5 ದಿವಸ ಬೇಕಾಗುತ್ತೆ ಒಂದು 10 ಕೆಜಿ ಒಣಗಲಿಕ್ಕೆ. ಅಂದ್ರೆ ಸಂಪೂರ್ಣವಾಗಿ ಸೌದಿಯಿಂದ ಒಣಗಿಸೋ ವ್ಯವಸ್ಥೆ ಇದು? ಸಂಪೂರ್ಣದಿಂದ ಸೌದಿ ಒಣಗಿಸುವಂತ ವ್ಯವಸ್ಥೆ ಇದೆ ಸರ್. ಅದಕ್ಕೆ ಯಾವ್ದೇ ಕರೆಂಟ್ ಅಲ್ಲ, ಗ್ಯಾಸ್ ಅಲ್ಲ, ಯಾವ್ದು ಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಕಾಳುಮೆಣಸು ಬಿಡಿಸ್ಲಿಕ್ಕೆ ಕಾಳುಮೆಣಸು ಬಿಡಿಸೋ ಯಂತ್ರ ಇದೆಯಾ? ಅದು ನಮ್ಮ ಸ್ವಂತ ಉಪಯೋಗಕ್ಕೆ ಇಟ್ಕೊಂಡಿದ್ವಿ. ಕಾಳುಮೆಣಸು ಸರಿಯಾಗಿ ಹೋಗಿ ಗಂಟರಿಗೆ 1,000 kg ಒಂದೂವರೆ 1,500 kg ಬಿಡಿಸುವಂತ ಯಂತ್ರವನ್ನು ನಾವು ಸ್ವಂತ ಮನೆಯಲ್ಲಿ ಉಪಯೋಗಕ್ಕಾಗಿ ಇಟ್ಕೊಂಡಿದ್ವಿ. ಇನ್ನು ಟ್ರಾಕ್ಟರ್ ಟಿಲ್ಲರ್? ಟ್ರಾಕ್ಟರ್ ಇದೆ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಟ್ರಾಕ್ಟರ್ ಟಿಲ್ಲರ್ ಇದೆಲ್ಲ ಇಟ್ಕೊಂಡಿದ್ವಿ. ಈಗ ಗದ್ದೆ ಉಳುಮೆ ಮಾಡುವಂತ ಕೆಲವೆಲ್ಲ ಬಾಡಿಗೆ ಅಥವಾ ಕೃಷಿ ಅಂತ ಇದಕ್ಕೆಲ್ಲ ಬೇಕಾದಂತ ಉಪಯೋಗಗಳಿಗೆ ಇಟ್ಕೊಂಡಿದ್ವಿ. ಮನೆಯಲ್ಲಿ ಯಾರ್ಯಾರಿದ್ರಿ ಮಗಪ್ಪ ಗೌಡ್ರೆ? ಮನೆಯಲ್ಲಿ ನಮಗೆ 2 ಗಂಡು ಮಕ್ಕಳು, ಒಬ್ಬಳು ಮಗಳು. ಇದೇ ಮಗ ಓದಿ ಅವನ ಮನೆಯಲ್ಲಿ ಇದ್ದಾನೆ. ಈಗ ಅವನಿಗೆ ಪಕ್ಕದ ಊರಿಂದಲೇ ಒಂದು ಸಂಬಂಧ ಮಾಡ್ಕೊಂಡು ಈಗ ಒಂದು ಜೀವನ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ 2 ಮಗಳನ್ನು ಈಗ ಚಿಕ್ಕಮಂಗ್ಳೂರು ಕಡೆ ಮೂಡಿಗೆರೆ ಸೈಡ್ ಮದುವೆ ಮಾಡ್ಕೊಟ್ಟಿದ್ವಿ. ಈಗ 3 ಮಗಂದು ಮದುವೆ ಆಗಿದೆ, ಅವನಿಗೂ ಸಹ ಒಂದು ಮಗು ಇದೆ. 3 ಜನರ ಸಂಸಾರ, ಅವ್ರ ತಂದೆ ತಾಯಿಗಳು ಅವ್ರ ಜೊತೆಗೆ ಜೀವನ ಮಾಡ್ತೀವಿ. ಯಾವ ತರದ ತೊಂದರೆ ಇಲ್ಲ. ನೀವು ಯಾವಾಗ ನಡ್ಕೊಂಡು ಹೋಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಜೀವನ ಸಾಗಿಸ್ತೀವಿ ಸರ್. ಮನೇಲಿ ನೀವು, ನಿಮ್ ಶ್ರೀಮತಿ, ಮನೆ ಇಬ್ರು ಮಕ್ಕಳು, ಅವ್ರ ಮನೆಯವರು ನೋಡಿ 6-7 ಜನ ಸೇರ್ಕೊಂಡ್ರೆ ಸಾಕಷ್ಟು ಕೆಲಸಗಳಾಗ್ತವೆ. ಮತ್ತೆ ಆಳು ಕಾಳುಗಳನ್ನು ಉಪಯೋಗಿಸಿಕೊಂಡು ಕೆಲಸಗಳನ್ನು ನಿಭಾಯಿಸಿಕೊಂಡು ಹೋಗೋದು ಚೆನ್ನಾಗಿದೆ. ನೀವು ಕೃಷಿಗೆ ಬಂದ ಮೇಲೆ ನಿಮ್ಮ ದಾರಿಯನ್ನ ನೋಡ್ಕೊಂತ ಬಂದ್ರೆ, ನೀವು ಸಾಗಿ ಬಂದಿರುವ ಒಂದು ಮಾರ್ಗವನ್ನ ನೋಡ್ತಾ ಇದ್ರೆ, ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗಿದ್ದೀರಿ ಅಲ್ವಾ? ಬೆಳವಣಿಗೆ ಸರ್. ನಾವು ನಾವೇ ಗಣನೆಗೆ ಯೋಚನೆ ಮಾಡ್ಕೊಂಡು ಹೋದ್ರೆ ನಾವು ಈ ಪರಿಸ್ಥಿತಿ ಬರ್ತೀವಿ ಅಂತ ನನ್ನ ಮನಸ್ಸನ್ನು ತಿಳಿದಿರಲಿಲ್ಲ. ಈಗಾಗಲೇ ನಾನು 11 ಕೊರಳಿ ಪಂಚಾಯತಿಲಿ ಅಧ್ಯಕ್ಷ ಆಗಿದ್ದು ಕೆಲಸ ಮಾಡಿದ ಹೆಮ್ಮೆನಾಗಿದೆ. ನಾನು ಈಗ ಕಳೆದ 25-30 ವರ್ಷದ ಹಿಂದೆ ಧೂಮಪಾನ ಎಂಬ ಚಟಕ್ಕೆ ಬಲಿಯಾಗಿ ನನ್ನ ಜೀವನವೇ ಹಾಳಾಗುವಂತ ಪರಿಸ್ಥಿತಿಯಲ್ಲಿ ಇದ್ದಂತ ಟೈಮನ್ನು ನಾನು ಮನಗಂಡಿದ್ದೀನಿ. ಅವನ್ನೆಲ್ಲ ಯೋಚನೆ ಮಾಡಿ ನಾವು ಈ ಪರಿಸ್ಥಿತಿ ನಾವು ಬರ್ತೀವಿ ಅಂತ ಕನಸು ಮನಸ್ಸಲ್ಲಿ ನೆನೆಸಿರಲಿಲ್ಲ. ಏನೋ ನಮ್ಮ ಹಿರಿಯರು ಹೇಳಿದ ಒಂದು ಮಾರ್ಗದರ್ಶನ, ಸ್ನೇಹಿತರ ಸಹಕಾರದಿಂದ ಇಷ್ಟೊಂದು ಮಟ್ಟಕ್ಕೆ ಬೆಳೆದಿನಿ. ಈ ತರ ಒಂದು ಸಂಸಾರದೊಂದಿಗೆ ನಡ್ಕೊಂಡು ಹೋಗ್ತೀರ ಕೇಳಕ್ಕೆ ನಿಮ್ಮ ಹತ್ರ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ಜೀವನದಲ್ಲಿ ಒಳ್ಳೆ ಹವ್ಯಾಸಗಳು, ಆಸಕ್ತಿಗಳು ಬಹಳ ಒಳ್ಳೆವೆ ಅಲ್ವಾ? ಹೌದು ಸರ್, ಎಲ್ಲ ಒಳ್ಳೆ. ಜೀವನಕ್ಕೆ ಬೇಕಾದಂತ ಹವ್ಯಾಸಗಳು ಕಬಡ್ಡಿ, ಕ್ರಿಕೆಟ್, ಇಂಥವೆಲ್ಲ ಹವ್ಯಾಸಗಳನ್ನ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ನನ್ನ ಭಾವನೆ ಸರ್. ಅದ್ರ ಜೊತೆಗೆ ಸಖತ್ತಾಗಿ ದುಡಿಮೆ ಮಾಡೋದನ್ನು ಬಹಳ ಒಳ್ಳೆ ಹವ್ಯಾಸ. ಅದ್ರ ಜೊತೆಗೆ ದುಡಿಮೆನೂ ಮಾಡ್ಬೇಕು, ವಯಸ್ಸುಗಳನ್ನ ಇಟ್ಕೊಂಡು ಸಾಧು ದುಡಿಮೆನೂ ಕೈಲಾದ ಕೆಲಸ ಮಾಡ್ಕೊಂತ ಹೋಗೋದು. ಹಳ್ಳಿಗಳಲ್ಲಿ ಎಷ್ಟೋ ಜನ ವಾಕ್ ಹೋಗ್ತಾರೆ, ಆಮೇಲೆ ಯೋಗಾಸನ ಮಾಡ್ತಾರೆ, ಅಥವಾ ಎಕ್ಸಸೈಜ್ ಮಾಡ್ಲಿಕ್ಕೆ ಏನೆಲ್ಲ ಯಂತ್ರಗಳನ್ನು ಮನೆಗಳನ್ನ ತಂದು ಇಟ್ಕೊಂಡಿದ್ರೆ, ಅದ್ರ ಬದಲಾಗಿ ಜಮೀನಲ್ಲಿ ಸಖತ್ತಾಗಿ ದುಡಿದ್ಬಿಟ್ರೆ ಇದೆಲ್ಲದೂ ನೆರವೇರ್ಬಿಡುತ್ತಲ್ವಾ? ಸರ್, ಅದು ಖಂಡಿತ ಸರ್. ನಾವೀಗೇನು ಎಕ್ಸಸೈಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಜಿಮ್ಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನಾವು ತಿರ್ಗಾಡೋದ್ರಲ್ಲೇ ಜಿಮ್ ಅನ್ನ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದು. ನಡಿಯೋದು ಅಥವಾ ವಾಕ್ ಮಾಡೋದು ಅಥವಾ ಕೆಲಸ ಮಾಡೋದು ಏನೋ ಮಾಡ್ಕೊಂಡು ಹೋದ್ರೆ ಅದನ್ನ ನಾವು ಜಿಮ್ ಮಾಡಿದ್ಕಿಂತಲೂ ಹೆಚ್ಚಾಗಿ ನಾವು ಜೀವನವನ್ನು ಕಾಪಾಡ್ಕೋಬೇಕು ಅಂತ ನನ್ನ ಭಾವನೆ ಇದೆ. ಬೆಳವಣಿಗೆ ಆಗಿದ್ರೆ ಕೃಷಿಯಲ್ಲಿ ಅಲ್ವಾ ಮಗಪ್ಪ ಕೊಟ್ರೆ? ಪರವಾಗಿಲ್ಲ ಸರ್, ಚೆನ್ನಾಗಿ ನಡ್ಕೋತೀವಿ. ನಿಮ್ಮ ಕೆಲಸಗಳೇ ನಿಮ್ಗೆ ಶ್ರೀರಕ್ಷೆ. ಯಾವ ದೇವರು, ಯಾವ ಹಿರಿಯರು, ಯಾವ ಹಿತೈಷಿಗಳು ಏನು ಮಾಡಕ್ಕಾಗಲ್ಲ. ಎಲ್ಲರೂ ಒಳ್ಳೆಯವರು ಆಗಿರ್ಬೇಕು ಅಥವಾ ನಿಮ್ಗೊಳ್ಳೇದಾಗ್ಲಿ ನಿಮ್ಗೊಳ್ಳೇದಾಗ್ಲಿ ಅಂತ ಯಾರೇ ಹೇಳೋದಿದೆ. ಆದ್ರೆ ನೀವೇ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ನೀವು ಹೇಳಿದಂಗೆ ನಿಮ್ಮ ಬೇಡವಾದ ಒಂದು ವಿಚಾರಗಳನ್ನ ತೆಗೆದುಹಾಕಿ ಒಳ್ಳೆತನವನ್ನ ಸಂಪಾದನೆ ಮಾಡ್ಕೊಂತ ಜೀವನದಲ್ಲಿ ಒಂಥರ ಒಳ್ಳೆತನ ಕಾಣುವ ಹಂಬಲದಲ್ಲಿ ಕೆಲಸ ಮಾಡ್ತಾ ಹೋದ್ರೆ ಅನುಕೂಲವೇ ಅಲ್ವಾ? ಸರ್, ನೀವು ಹೇಳಿದಲ್ಲಿ 2 ಮಾತಿಲ್ಲ ಸರ್. ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರಿ ಮಗಪ್ಪ ಕೊಟ್ರೆ. ಸೋಮವಾರಪೇಟೆ ತಾಲೂಕು ಬಸವನಕೊಪ್ಪ ಗ್ರಾಮದವರು ತಾವು. ಅಡಿಕೆ, ಏಲಕ್ಕಿ, ಕಾಫಿ, ಕಾಳುಮೆಣಸು, ವೆನಿಲವನ್ನ, ಭತ್ತವನ್ನ ಸಾಗುವಳಿ ಮಾಡ್ತಾ ಹಸುಗಳನ್ನು ಇಟ್ಕೊಂಡು ರೈತರು ಹೀಗೂ ಇರಬಹುದು ಅನ್ನೋದನ್ನ ತೋರಿಸಿದರೆ, ಇಬ್ರು ಮಕ್ಕಳು ನಿಮ್ಮ ಕೈ ಜೋಡಿಸಿದರೆ ಅಥವಾ ಇಬ್ರು ಮಕ್ಕಳ ಜೊತೆಗೆ ನೀವು ಕೆಲಸಗಳಲ್ಲಿ ಭಾಗಿಯಾಗಿದ್ದೀರಿ, ನಿಮ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ಬಸವನಕೊಪ್ಪ ಗ್ರಾಮದ ಬಿಪಿ ಮೊಗಪ್ಪಗೌಡ ಅವರ ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರಿ. ಬಿಟಿಕಟ್ಟೆಯಿಂದ ಬಸವನಕೊಪ್ಪಗೆ ಹತ್ತಿರ, ಶನಿವಾರ ಸಂತೆಗೂ ಸಮೀಪಿದೆ, ಸೋಮವಾರಪೇಟೆಗೂ ದೂರ ಇಲ್ಲ. ವೆನಿಲವನ್ನು ಮಲೆನಾಡು ಭಾಗಗಳಲ್ಲಿ ಈ ಹಿಂದೆ ಬೆಳೆಯಲಾಗ್ತಾ ಇತ್ತು, ಬೆಲೆ ಕಡಿಮೆ ಆಗಿದ್ದರಿಂದ ಕೈಬಿಟ್ರು ಅನೇಕರು. ಮಗಪ್ಪ ಗೌಡರು ಅಡಿಕೆಗೆ ವೆನಿಲವನ್ನು ಹಾಕ್ಕೊಂಡಿದ್ದಾರೆ, ಈ ಸಾರಿ ಒಳ್ಳೆ ಬೆಲೆ ಸಿಕ್ಕಿದೆ. ಹಾಗೆ ಭತ್ತವನ್ನು ಬೆಳ್ಕೊಳ್ತಾರೆ, ಏಲಕ್ಕಿನೂ ಚೆನ್ನಾಗಿ ಬಂದಿದೆ ನೋಡಿ. ಹಸುಗಳನ್ನು ಸಾಕೊಂಡು ತಮ್ಮ ಕೃಷಿಯಲ್ಲಿ ಉಳಿತನ್ನ ಕಾಣ್ತಿದ್ದಾರೆ. ಅವರ ಸಂಖ್ಯೆ ಹೇಗಿದೆ, ಆಸಕ್ತರು ಸಂಪರ್ಕ ಮಾಡಿ ಮಾತಾಡ್ಬೋದು. 944-835-3443 944-835-3443 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಈಗ ಕಳೆಗಳ ವಿಶೇಷ ಗುಣಗಳು, ಕಳೆಗಳ ಬಳಕೆ

ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ. ICAR ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಅಪ್ಪಂಗಾಳಲ್ಲಿ ಅಡಿಕೆ ಮತ್ತು ಸಂಬಾರ ಬೆಳೆಗಳ ಅಭಿವೃದ್ಧಿ ನಿರ್ದೇಶನಾಲಯ ಕೋಜಿಕೋಡು ಏರ್ಪಾಡು ಮಾಡಿದ್ದ ಸಂಬಾರ ಬೆಳೆಗಳ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳ ತೆಳ್ರೆ, ಒಳ್ಳೆ ಮೆಣಸು, ಏಲಕ್ಕಿ ಮತ್ತು ಶುಂಠಿ ಬಗ್ಗೆ ರೈತರಿಗೆ ಕೃಷಿ ತರಬೇತಿ ಕಾರ್ಯಕ್ರಮ ಇಂದು ನಡೆದಿತು. ಈ ಕಾರ್ಯಕ್ರಮನ ಚಟ್ಟಳಿ CCRI ಉಪಕೇಂದ್ರದ ಜಂಟಿ ನಿರ್ದೇಶಕರಾದ ಡಾ ಜೆಎಸ್ ನಾಗರಾಜವು ಉದ್ಘಾಟನೆ ಮಾಡಿ ಮಾತನಾಡಿ, ಕೊಡಗಲಿ ಕಾಫಿ ಮತ್ತು ಒಳ್ಳೆ ಮೆಣಸು ಮಿಶ್ರ ಬೆಳೆನ ಪ್ರಾಮುಖ್ಯತೆ ಬಗ್ಗೆ ಮಾಹಿತಿ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ತರಬೇತಿ ಕಾರ್ಯಾಗಾರದ ಉಪನ್ಯಾಸಗಳ ಈ ಕೈಪಿಡಿ ಮತ್ತು ವಿಸ್ತರಣಾ ಕೈಪಿಡಿ ಬಿಡುಗಡೆ ಮಾಡೋದು. ಹಾಗೆ ಒಳ್ಳೆ ಮೆಣಸು, ಏಲಕ್ಕಿ, ಕಾಫಿ ಮತ್ತು ಶುಂಠಿ ಆಧುನಿಕ ಉತ್ಪಾದನೆ ಮತ್ತು ತಂತ್ರಜ್ಞಾನಗಳ ಬಗ್ಗೆ, ಸಂಬಾರ ಬೆಳೆಗಳ ಇಳುವರಿ, ಗುಣಮಟ್ಟ ಹೆಚ್ಚು ಮಾಡಿಕೆ, ತಳಿಗಳ ಪಾತ್ರ ಸೇರಿದಂಗೆ ಬ್ಯಾರೆ ಬ್ಯಾರೆ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಅಪ್ಪಂಗಾಳದ ಪ್ರಾದೇಶಿಕ ಕೇಂದ್ರ ವಿಜ್ಞಾನಿಗ ಮಾಹಿತಿ ಕೊಟ್ಟು. ಸೋಮರಪೇಟೆ ತಾಲೂಕಿನ ಅಂಕನಹಳ್ಳಿ ಶ್ರೀ ತಪೋಕ್ಷೇತ್ರ ಮನೆಹಳ್ಳಿ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇವರ ಸಹಯೋಗಲಿ ಬಿಲ್ವ ಗೋಶಾಲೆ ದಶಮಾನೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ಸಾವಯವ ಕೃಷಿ ಮತ್ತು ಕುಲಗೋವುಗಳ ಸಮ್ಮೇಳನ ಸೋಮರಪೇಟೆ ತಾಲೂಕು ಅಂಕನಹಳ್ಳಿ ಗ್ರಾಮದ ಶ್ರೀ ತಪೋಕ್ಷೇತ್ರ ಮನೆಹಳ್ಳಿಯಲ್ಲಿ ನಡೆದಿದೆ. ನಾಳೆ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 12:30 ಮುಟ ಸಾವಯವ ಕೃಷಿ ಹಂಗೆ ಕುಲಗೋವುಗಳ ಮಹತ್ವ, ಗವ್ಯೋತ್ಪನ್ನಗಳ ಕುರಿತು ಪ್ರಾತ್ಯಕ್ಷಿಕೆ ಕಾರ್ಯಾಗಾರ ನಡೆದಿದೆ. ಸೋಮರಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನ ಮಹದೇಶ್ವರ ಬ್ಲಾಕ್ಲಿರುವ ಸೋಮರಪೇಟೆ ಪಟ್ಟಣ ಪಂಚಾಯಿತಿಗೆ ಸೇರಿದ ಹೊಸ ಬಡಾವಣೆನ ಸರ್ವೆ ನಂಬರ್ 64/1, 64/2 ಈಗಾಗಲೇ ಪಟ್ಟಣ ಪಂಚಾಯತಿಯಿಂದ ಮನೆ ಇಲ್ಲದ ಫಲಾನುಭವಿಗಳಿಗೆ 2010-11 ಸಾಲಿ ಹಕ್ಕುಪತ್ರ ಕೊಟ್ಟಿದ್ದು, ಆದರೆ ಹಕ್ಕುಪತ್ರ ಕೊಟ್ಟಿರುವ ಫಲಾನುಭವಿಗ ಮನೆ ಕಟ್ಟದೆ ಖಾಲಿ ಜಾಗನ ಬೇರೆಯವಕ್ಕೆ ಪರೇ ಬರೆ ಮಾಡ್ತಿರುವುದನ್ನ ಕಚೇರಿ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿದ್ದು. ಅದರಿಂದ ಈಗಾಗಲೇ ಹಕ್ಕುಪತ್ರ ಪಡೆದಿರುವ ಫಲಾನುಭವಿಗ ತಮ್ಮ ಹಕ್ಕುಪತ್ರ ಮತ್ತು ಬೇರೆ ಸಂಬಂಧಿಸಿದ ದಾಖಲಾತಿಗಳನ್ನ 7 ದಿನಗಳೊಳಗೆ ಸೋಮರಪೇಟೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ಹಾಜರುಪಡಿಸುವಂಗೆ, ತಪ್ಪಿರೆ ಸೂಕ್ತ ಕ್ರಮ ತಗೊಂಡವೆತ ಸೋಮರಪೇಟೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯು ತಿಳಿಸಿದಳು. 2021-22 ಸಾಲಿನ ಫೆಬ್ರವರಿ ಆಖಿರಿವರೆಗಿನ 20 ಅಂಶಗಳ ಕಾರ್ಯಕ್ರಮ ಸೇರಿದಂಗೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ, ಪ್ರಾಥಮಿಕ ಪ್ರೌಢಶಿಕ್ಷಣ ಸಕಲ ಸಚಿವರು ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ತಾರೀಕು 31 ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪಟ್ಟಣ ಜಿಲ್ಲಾ ಪಂಚಾಯಿತಿ ಸಭಾವಾಡಿಯಲ್ಲಿ ನಡೆದಿದೆ. ನ್ಯಾಷನಲ್ ವಿಂಟರ್ ಬಯೋಥ್ಲಾನ್ ಚಾಂಪಿಯನ್ಶಿಪ್ 2022 ಕೊಡಗು ಜಿಲ್ಲೆಯೇ ಆಗಿರುವ ತೆಕ್ಕಡೆ ಭವಾನಿಯವು ಈ ಆಟದ 2ನೇ ವಿಭಾಗದಲ್ಲಿ 2ನೇ ಸ್ಥಾನ ಪಡ್ಕೊಂಡು ತಲಾ ಒಂದೊಂದು ಬೆಳ್ಳಿ ಪದಕಗಳನ್ನ ಪಡ್ಕೊಂಡಳು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಈ ಸಾಹಸ ಕ್ರೀಡೆಯಲ್ಲಿಯು ರಾಷ್ಟೀಯ ಮಟ್ಟದಲ್ಲಿ 2ನೇ ಸ್ಥಾನದೊಟ್ಟಿಗೆ ದಕ್ಷಿಣ ಭಾರತದ ಸಾಧನೆ ಮಾಡಿದ ಮೊದಲ ಆಟಗಾರ್ತಿಯಾಗಿತ್ತು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ ನಾಳೆ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1:30 ಮುಟ ಜಿಲ್ಲಾಧಿಕಾರಿಯವರ ಕಚೇರಿ ವಿಡಿಯೋ ಕಾನ್ಫರೆನ್ಸ್ಲಿ ನಡೆದಿತ್ತ. ಪಿಂಚಣಿ ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣೆ ಸಹಾಯಕ ನಿರ್ದೇಶಕರು ತಿಳಿಸಿದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಕೇಂದ್ರ ಲೋಕಸೇವಾ ಆಯೋಗದವರು ನಡೆಸುವ ಐಎಎಸ್ ಐಪಿಎಸ್ ಪರೀಕ್ಷೆಗೆ ಹಂಗೆ ಕರ್ನಾಟಕ ಲೋಕಸೇವಾ ಆಯೋಗದವರು ನಡೆಸುವ ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯ ಆಗುವಂತಹ ತರಬೇತಿನ ಕೊಟ್ಟವೆ. ಆಸಕ್ತರು ಇದೇ ತಾರೀಕು 29 ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುತ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಮೂರ್ನಾಡು ಕಾಂತೂರು ಗ್ರಾಮದ ಶ್ರೀ ಭಗವತಿ ದೇವರ ವಾರ್ಷಿಕ ಹಬ್ಬ ಇದೇ 25ರಿಂದ 28ರವರೆಗೆ ನಡೆಯಲಿದೆ. 25ರಂದು ಶುಕ್ರವಾರ ಸಂಜೆ 7 ಗಂಟೆಗೆ ಅಂದಿ ಬೆಳಕು, 26ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ತಕ್ಕರ ಮನೆಯಿಂದ ಭಂಡಾರ ತರುವುದು, ಎತ್ತು ಹೋರಾಟ, 27ರಂದು ಭಾನುವಾರ ದೇವರ ಜಳಕ, 28ರಂದು ಸೋಮವಾರ ಶ್ರೀ ವಿಷ್ಣುಮೂರ್ತಿ ದೇವರ ಕೋಲ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ದೇವಸ್ಥಾನ ತಕ್ಕರು ಮತ್ತು ಆಡಳಿತ ಮಂಡಳಿ ಕೋರಿದೆ. ಬಲ್ಲಮಾವುಟಿ ಭಗವತಿ ದೇವಸ್ಥಾನದ ವಾರ್ಷಿಕ ಹಬ್ಬದ ಪ್ರಯುಕ್ತ 24ರಂದು ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಗಣಹೋಮ, ರಾತ್ರಿ 7.5 ಗಂಟೆಯಿಂದ ಅಂದಿ ಬೆಳಕು, 25ರಂದು ಶುಕ್ರವಾರ ರಾತ್ರಿ 7.5 ಗಂಟೆಯಿಂದ ಇರುಬೆಳಕು, 26ರಂದು ಶನಿವಾರ ಪಟ್ಟಣಿ, 27ರಂದು ಭಾನುವಾರ ದೇವಿ ಜಳಕ, 28ರಂದು ಸೋಮವಾರ ನಾಗಪೂಜೆ ಮತ್ತು ಶುದ್ಧ ಕಲಶ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ಕರ್ನಾಟಕದಾದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಚೆನ್ನೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಡಂಗಮುರೂರು ಗ್ರಾಮ ಶ್ರೀ ಭಗವತಿ ಈಶ್ವರ ಅಯ್ಯಪ್ಪ ಪಿಂಜ ಪರಿವಾರ ದೇವಡ ಕಾಲತ್ರ ನಮ್ಮೆ ಇಂದಿಂಜ ಇರೋ ತಟ್ಟಂಗೆತ್ರ ನಡಪ. ನಾಳೆ ಬ್ಯಾಳ ಚಪಲಕ 7 ಗಂಟೆಗೆ ದೇವಡ ಬಲಿ, 10 ಗಂಟೆಗೆ ಮೃತ್ಯುಂಜಯ ಹೋಮ, 6 ಗಂಟೆಗೆ ತೂಚಂಬಲಿ ದೇವಡ ಬಲಿ, 7 ಗಂಟೆಗೆ ಮಹಾಪೂಜೆ ನಡಪ. ಭಕ್ತಾದಿ ಎಲ್ಲ ಬರನೊಂದು ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಗ್ರಾಮಸ್ಥಂಗ ಕಟ್ಟಣಿತ. ಮೂರ್ನಾಡು ಹಿಂದೂ ಕಪ್ ಕ್ರಿಕೆಟ್ ಮಂಡಳಿಯ ಆಶ್ರಯದಲ್ಲಿ ಕೊಡಗು ಜಿಲ್ಲೆಯ ಹಿಂದೂ ಬಾಂಧವರಿಗೆ ಸೀಮಿತಗೊಳಿಸಿ 2ನೇ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ ಇದೇ 1ರಿಂದ 3ರವರೆಗೆ ಮೂರ್ನಾಡು ವಿದ್ಯಾಸಂಸ್ಥೆಯ ಬಾಚೇಟಿರ ಲಾಲು ಮುದ್ದಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪ್ರಥಮ ಸ್ಥಾನ ಪಡೆದವರಿಗೆ 50,000, ದ್ವಿತೀಯ 30,000, ತೃತೀಯ 20,000 ಮತ್ತು ಚತುರ್ಥ 10,000 ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು. ಮೈದಾನ ಶುಲ್ಕ ತಂಡಕ್ಕೆ 3,000. ತಂಡ ನೋಂದಾವಣಿಗೆ ಕಡೆ ದಿನಾಂಕ March 26. ನಂತರ ಬಂದ ತಂಡಗಳಿಗೆ ಅವಕಾಶವಿಲ್ಲ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9480499766, ರವೀಂದ್ರ 9945948992, ಜಯಂತ್ ಕುಮಾರ್ ಗೂಗಲ್ ಪೇ ನಂಬರ್ 9663828100. ತ್ಯಾಗತ್ತೂರು ಗ್ರಾಮದ ಶ್ರೀ ಭಗವತಿ ದೇವಿಯ ವಾರ್ಷಿಕ ಉತ್ಸವ ಇದೇ March 24ರಿಂದ 27ರವರೆಗೆ ನಡೆಯಲಿದೆ. ಆ ಪ್ರಯುಕ್ತ 24ರಂದು ಸಂಜೆ ತಕ್ಕರ ಮನೆಯಿಂದ ಭಂಡಾರ ಇಳಿಸುವುದು, 25ರಂದು ಸಂಜೆ ಪಟ್ಟಣಿ ಎತ್ತು ಹೇರು ಶ್ರೀ ದೇವಿ ಬಲಿ ಅಲಂಕಾರ ಪೂಜೆ ಅನ್ನ ಸಂತರ್ಪಣೆ, 26ರಂದು ಮಧ್ಯಾಹ್ನ 3 ಗಂಟೆಯಿಂದ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಅವಭೃತ ಸ್ನಾನ, ಶ್ರೀ ದೇವಿ ಬಲಿ ನೃತ್ಯ, ಅಲಂಕಾರ ಪೂಜೆ, ಅನ್ನ ಸಂತರ್ಪಣೆ, 27ರಂದು ಶುದ್ಧ ಕಳಶ, ಮಹಾಪೂಜೆ, ಅನ್ನ ಸಂತರ್ಪಣೆ. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರು ಮತ್ತು ಕಲ್ಲಾಚಿ. ಹೈಸೂಡ್ಲೂರು ಶ್ರೀ ಮಹಾದೇವರ ದೇವಸ್ಥಾನದ ವಾರ್ಷಿಕ ಮಹೋತ್ಸವ ಇದೇ 24 ಮತ್ತು 25ರಂದು ನಡೆಯಲಿದ್ದು, 24ರಂದು ಗುರುವಾರ ನೆರಪು, 25ರಂದು ಶುಕ್ರವಾರ ದೇವರ ಅವಭೃತ ಸ್ನಾನ ನಡೆಯಲಿದೆ. ದೇವಸ್ಥಾನದಲ್ಲಿ ಉತ್ಸವದ ಪ್ರಯುಕ್ತ ವಿವಿಧ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ನಿಧನ ಸುದ್ದಿ. ವಿರಾಜಪೇಟೆ ಆರ್ಜಿ ಗ್ರಾಮದ ಕಟ್ಟಡ ಗುತ್ತಿಗೆದಾರರಾದ ಸನ್ನಿ ಅವರ ತಾಯಿ ಮರಿಯಮ್ಮ ಕುರಿಯನ್ ಅವರು ಇಂದು ನಿಧನರಾಗಿದ್ದಾರೆ. 85 ವರ್ಷ ಪ್ರಾಯದ ಮರಿಯಮ್ಮ ಕುರಿಯನ್ ಅವರ ಅಂತಿಮ ವಿಧಿವಿಧಾನಗಳು ನಾಳೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ಗ್ರಾಮದ ಚರ್ಚ್ನಲ್ಲಿ ನಡೆಯಲಿದೆ. ಪಾರಣೆ ಕೋಣಂಜಗಿರಿ ಬೈರಕುಂದೀರ ಪೌತಿ ಪೊನ್ನಪ್ಪಾಯಂಗಡ ಮೂವ ವಿಜಯಕುಮಾರ್ ವಿಜುವಯಂಗ ಇಂದು ಮರಣಪಟ್ಟಿತ್ತು. 47 ಬಯತ್ರ ಬೈರಕುಂದೀರ ವಿಜಯಕುಮಾರ್ ವಿಜುವಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜಂತ್ರ ಮೀದ ಕೋಣಂಜಗಿರಿ ಸ್ವಂತ ಮನೆಯಲ್ಲಿ ನೆಡ್ಪ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ ರೂಫ್, ಬೋಸ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಹಿಂದೆ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯಂಡುಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಐಎಸ್ಎಆರ್ ಭಾರತೀಯ ಸಂಬಾರ ಬೊಳೆರ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಅಪ್ಪಂಗಳ ಅಡಿಕೆ ಪಿಂಜ ಸಂಬಾರ ಬೊಳೆರ ಅಭಿವೃದ್ಧಿ ನಿರ್ದೇಶನಾಲಯ ಕೊಜಿಕೋಡು ಪ್ರಾಯೋಜಿತ ಸಂಬಾರ ಬೊಳೆರ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನ ತ್ರಮೀದ ರೈತಂಗಕ್ಕೆ ಕೃಷಿ ತರಬೇತಿ ಕಾರ್ಯಕ್ರಮ ಇಂದು ನಡೆದಿತು. ಕಾರ್ಯಕ್ರಮಕ್ಕೆ ಚೆಟ್ಟಳಿ ಸಿಸಿಆರ್ಐ ಉಪಕೇಂದ್ರತ್ರ ಜಂಟಿ ನಿರ್ದೇಶಕಗಳಾದ ಡಾ ಜೆಎಸ್ ನಾಗರಾಜ್ ಅವು ಮೊಳಿಯಿಟ್ಟಿದ್ದು ತಕ್ಕ ಬರಂದಿತು. ಕೊಡಗಲು ಕಾಫಿ ನಲ್ಲಮಳು ರಮಿಶ್ರ ಬೊಳೆರ ಮೀದ ಅವು ಮಾಹಿತಿ ಕೊಡ್ತಿತು. ಸೋಮವಾರಪೇಟೆ ಪಟ್ಟಣ